ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ. ಇದನ್ನು ಸಹ ಆ ಜಿಗಿ ಹುಳು ಮತ್ತು ಬೂದಿ ರೋಗಕ್ಕೆ ಹೂ ಬಿಡುವ ಹಂತದಲ್ಲಿ ಒಂದು, ಕಾಯಿ ಕಚ್ಚುವ ಹಂತದಲ್ಲಿ ಒಂದು, ಒಂದು ಬಟಾಣಿ ಕಾಯಿ ಹಿಡಿಯುವಂಥ ಕಾಳಿನ ಗಾತ್ರದಲ್ಲಿ ಇದ್ದಾಗ ನಾವು ಮೂರು ಸಲ ಎರಡು ಕೂಡಿ ಸಿಂಪರಣೆ ಮಾಡಿದಾಗ ಈ ಬೂದಿ ರೋಗ ಮತ್ತು ಜಿಗಿ ಹುಳುಗಳನ್ನು ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಡಾಕ್ಟರ್ ಜಾಧವ್ ಅವರೇ, ಈಗ ಮಂಜು ಬೀಳುವಂಥ ಸಂದರ್ಭ, ಮಂಜು ಬಿದ್ದಾಗ ಏನಾದರೂ ಕ್ರಮಗಳನ್ನು ಇಲ್ಲಿ ಜರುಗಿಸ್ಲಿಕ್ಕೆ ಸಾಧ್ಯನೋ ಮಾಡಲೇಬೇಕಾ ಏನು ಅಂತ? ಈ ಮಂಜು ಬಿದ್ದ ಟೈಮ್ನಲ್ಲಿ ಸಾಕಷ್ಟು ಹೂವು ಮತ್ತು ಸಣ್ಣ ಸಣ್ಣ ಕಾಯಿಗಳು ಉದುರುವುದು ಸರ್ವೇ ಸಾಮಾನ್ಯ. ರೈತ ಬಾಂಧವರು ಮಂಜು ಬಿದ್ದ ದಿವಸ ಈ ಡೈಥೇನಿಯಂ 45 ಅಂತಂದಕ್ಕೆ ಶಿಲೀಂದ್ರನಾಶಕ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಿದ್ದೇ ಆದರೆ ಅದು ಇವನ್ 8-10 ದಿನ ಮಂಜು ಬಿದ್ದರೂ ಕಾಯಿ ಹಿಡಿದುಕೊಳ್ಳುವಂಥ ಶಕ್ತಿ ಶಿಲೀಂದ್ರನಾಶಕ ಕಾಯಿಗಳಿಗೆ ಕೊಡುತ್ತೈತಿ. ಅದನ್ನು ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಮಂಜು ಬಿದ್ದ ದಿವಸನೇ ನಾವು ಮ್ಯಾಂಕೋ ಜಬ್ಬು ಅಥವಾ ಡೇತನೆ 45 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಹಾಗಾಗಿ ದಿನಾನೂ ಮಂಜು ಬಿದ್ದರೆ ಏನು ಸಮಸ್ಯೆ ಇಲ್ಲ, ಒಂದ್ಸಲ ಸಿಂಪರಣೆ ಮಾಡಿದ್ರೆ ಅದು 8-10 ದಿನದವರೆಗೆ ಅದು ಕಾಪಾಡ್ಕೊಳ್ತೈತಿ. ಆಮೇಲೆ ಮತ್ತೆ ಮಾಡಬೇಕು, ಮತ್ತೆ ಏನಾದರೂ ಬಂತು ಅಂತಂದರೆ ಇನ್ನೊಂದ್ಸಲ ಸಿಂಪರಣೆ ಮಾಡೋದು. 2 ಸಲ ಸಿಂಪರಣೆ ಮಾಡಿದ್ರೆ ಸಾಕು. ಕಾಯಿ ಬಲಿತು ದೊಡ್ಡದಾಯ್ತು ಅಂದರೆ ಅದು ಸಮಸ್ಯೆ ಆಗೋದಿಲ್ಲ. ಸಣ್ಣ ಕಾಯಿಗಳಿದ್ದಾಗ ಹೂಗಳು ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಉದುರುವುದು ಜಾಸ್ತಿ. ಅಂಥ ಟೈಮ್ನಲ್ಲಿ ನಾವು ಈ ಡೈಥೇನಿಯಂ 45 ಅನ್ನೋದು ಶಿಲೀಂದ್ರನಾಶಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಒಳ್ಳೆಯದು ಡಾಕ್ಟರ್ ಎಸ್ ಎನ್ ಜಾಧವ್ ಅವರೇ. ಈ ಮಾವಿನೊಳಗೆ ಇನ್ನೂ ಹೇಳೋ ವಿಷಯಗಳು ಬೇಕಾದಷ್ಟು ಇರ್ತವೆ, ಆದರೆ ಈ ಸಂದರ್ಭದೊಳಗೆ ಏನು ಮಾಡ್ಬೋದು, ಯಾವ್ಯಾವ ಕೀಟ ಬರ್ಬೋದು, ಯಾವ್ಯಾವ ರೋಗ ಬರ್ಬೋದು, ಮತ್ತು ಅವುಗಳನ್ನು ಹೇಗೆ ನಿರ್ವಹಿಸಬೇಕು, ಎಂತೆಂಥ ಕೀಟಗಳು ಬರ್ತವೆ, ಕೀಟಗಳನ್ನು ನಿಯಂತ್ರಿಸುವ ವಿಧಾನ ಏನು, ಈ ಎಲ್ಲ ವಿಷಯವನ್ನು ಮಾತಾಡಿದ್ವಿ. ಮುಂದಿನ ದಿನಗಳಲ್ಲಿ ಈ ತೋಟವನ್ನು ಹೇಗೆ ನಿರ್ವಹಿಸಬೇಕು, ಯಾವಾಗ ಪ್ರೂನಿಂಗ್ ಮಾಡಬೇಕು, ಮತ್ತು ಎಲೆಗಳನ್ನು ಉದುರುವಿದ್ದು ಏನು ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ಮುಂದಿನ ಸಾರಿ ಮಾತಾಡೋಣಂತೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಾವಿನ ಬೆಳೆಯ ನಿರ್ವಹಣೆ ಕುರಿತು ಡಾಕ್ಟರ್ ಎಸ್ ಎನ್ ಜಾಧವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ ಬಿ ರಾಮಡಿಗೆ. ಈಗ ಬಾಗಲಕೋಟೆಯ ವೆಂಕಪ್ಪ ಅಂಬಾಜಿ ಸುಗತೇಕರ್ ಹಾಗೂ ಸಂಗಡಿಗರಿಂದ ಗೊಂದಲಗರ ಪದಗಳು. ಅಪ್ಪ ನೀ ಗಂಜಿ ಗ್ರಾಮದ ಒಳಗ ತಾಯಿ ಧರ್ಮುಳ್ಳ ನೀಲಮ್ಮ ಅಪ್ಪ ಪುಣ್ಯ ಮಾಡು ತಾಳೆ ತಾನ್ ಧರ್ಮ ಮಾಡು ತಾಯಿ ಪುಣ್ಯವ ಮಾಡು ತಾಳ ಪುಣ್ಯವ ಮಾಡು ಸಲಹಾರಾನು ಹರಿ. ನೀಗಂಜಿ ಗ್ರಾಮದಲ್ಲಿ ಧರ್ಮುಳ್ಳ ನೀಲಮ್ಮನವರಿದ್ರು. ಸಕಲ ಸಂಪದಾನಂದ ಈಶ್ವರಿ ಸದ್ಗುರುನಾಥ ಜಗದಂಬ ಕೊಟ್ಟ ಮರೆದಿದ್ದಳು. ಮಹಾತ್ಮರೇ ತಾಯಿ ಹೊಡ್ಡಿಲಿ ಒಬ್ಬನಿ ಮಗ ಮಗ ಪ್ರಾಯಕ್ ಬಂದಾನು ಗುರವೇ 24 ವರ್ಷಕ್ಕೆ ಮಗ ಪ್ರಾಯಕ್ ಬಂದ. ತಾಯಿ ಅಂತಾಡ್ರಿ ಮಗನೇ ನಿನ್ನ ಲಗ್ನವನ್ನು ಮಾಡಿ ನಾನು ಅಕ್ಕರ್ತಿಯನ್ನು ನೋಡ್ತೀನಿ. ನಿಮ್ಮ ತಂದೆಯಂಕಾರ ಮಹಾಮಗನೇ ಬಾಲ್ಯ ವಯಸ್ಸದಾಗ ನೀಚರ್ ಕರ್ತ ಹುಟ್ಟಿ 6 ತಿಂಗಳದಾಗ ನಿಮ್ಮ ತಂದೆಯವರು ಮರಣ ಆದರು. ಗುರುನಾಥನ ಕೃಪಾದಿಂದ ಮಗನ ನೀ ಯವನ ಭಾರಕ್ಕೆ ಬಂದಿ. ಅಪ್ಪ ನಿನ್ನ ಮದುವೆ ಮಾಡ್ತೀನೋ ಮಗನ ಲಗ್ನ ಮಾಡ್ತೀನಿ ಅನ್ನ ಮಗ ಅಂತ. ತಾಯಿ ಲಗ್ನ ಆದ್ರೆ ಮುಂದೆ ಇಗ್ನ ತೋರ್ತದ ಲಗ್ನ ಆಗುದ ಬೇಡ. ಹಿಂಗೆ ನಾನು ನಿನ್ನ ಪಾದ ಸೇವಾ ಮಾಡಿ ಮುಕ್ತಿ ಹೊಂದತೀನಿ. ಹುಚ್ಚ ಪುರುಷನಾಗಿ ಭೂಮಿಗೆ ಬಂದಿಂದ ಸ್ತ್ರೀ ಕೂಡ ಸಂಸಾರ ಮಾಡಿ ಮುಕ್ತಿ ಆಗುವುದು ಮಾನವನ ಧರ್ಮ. ಸ್ತ್ರೀಯಾಗಿ ಹುಟ್ಟಿ ಬಂದಿದ್ದೆ ಸಂಸಾರದಲ್ಲಿ ಸದ್ಗತಿಯಾಗಿ ಮುಕ್ತಿ ಆಗುವುದು ಸ್ತ್ರೀಯರ ಧರ್ಮ. ಅಪ್ಪ ಪುರುಷನಾಗಿ ಭೂಮಿಗೆ ಬಂದಿದ್ದ ಲಗ್ನ ಆಗುವುದಿಲ್ಲ ಅಂತೀಯಲ್ಲ, ಎಂತ ಹುಚ್ಚದಿಯಪ್ಪ. ಸಂಸಾರದಲ್ಲಿ ಸದ್ಗತಿ ಪ್ರಪಂಚದಲ್ಲಿ ಪಾರ ಮಾರ್ಗದ ಲಗ್ನ ಆಗುವ ನನ್ನ ಮಗನ ಯಾಕೊಲ್ಲವ ಮಾತೀಶ್ವರಿ ಎಂದು ತಾಯಿ ಮಾತಿಗೆ ಬೆಲೆ ಕೊಟ್ಟ. 4 ಮಂದಿಗೆ ಬೇಕಾದ ಹೆಣ್ಣು ಮಗಳು ಮೂಗಿಗೆ ಮೂಗುತ್ತಿದ್ದಂತೆ ಗುಡಿಗೆ ಕೆಳಸಿದ್ದಂಗ ಆ ತಾಯಿ. ಆ ಗ್ರಾಮದೊಳಗೆ ಬಹಳ ಧರ್ಮವಂತಳು ಧರ್ಮವಂತಳಂತೇಳಿ ಇಡೀ ಸುತ್ತಳಿ ಸುತಿ ಸಾರತೈತ್ರಿ ಮಹಾತ್ಮರ. 4 ಮಂದಿ ಗುರು ಹಿರಿಯರನ್ನ ಕರ್ಕೊಂಡು ಮಗನ ತಗ್ಗದ ಕನ್ಯಾ ಅದೇ ಊರಾಗ ತಗದಾಳಯ್ಯಪ್ಪ ಕನ್ಯಾ ತಗದಾಳೇನು ಮಗನ ಮದುವೆ ಮಾಡುತ್ತಾಳ ಅಪ್ಪ ಲಗ್ನ ಸ್ವಸಿಯ ಮನೆಗೆ ಬಂದಾಳಯ್ಯ ಸ್ವಸಿಯ ಮನೆಗೆ ಬಂದಾಳೇನು ಸ್ವಸಿಯಮ್ಮ ಮನೆಗೆ ಬಂದಳು ನೀಲಮ್ಮನ ಭಾವನಕ್ಕೆ ಸ್ವಸಿಯಂತಾಗಿ ಗಂಡ ಬಿದ್ದಾಡ್ರಿ ಉಳ್ಳಾಗಂಟಿ ಕೆಟ್ಟ ಭಾವದವಳು ಆ ತಾಯಿ ರೂಪಿಲೆ ನೋಡ್ತೀಯಾ ಹಗದಿ ಸೂರ್ಯನ ಕಳೆದಕ್ಕಿತ ಸುಂದರವಾದ ಹೆಣ್ಣು ಮಗಳದಾಳ ದಾನ ಗುರುತಿಲ್ಲ ಧರ್ಮ ಗುರುತಿಲ್ಲ ನೀತಿ ಭಾವಾದಿಗಳ ಗುರುತಿಲ್ಲ ಈ ನೀಲಮ್ಮನ ಗರದಾಣದ ಪದ್ಧತಿ ಅಂತಾದು ಪೂಜಾ ಪುನಸ್ಕಾರ ಮುಗದಿಂದೆ ದಾನ ಧರ್ಮ ಬಂದಂತ ಅತಿಥಿಗಳಿಗೆ ಮಹಾಪ್ರಸಾದವನ್ನು ಉಣಿಸಿ ಕಳಿಸುವುದು ಧರ್ಮ ಈ ತಾಯಿ ಒಂದು ವರಸದೊಳಗೆ ಸ್ವಸ್ಯಮ್ಮ ಬ್ಯಾಸರಾಗಿಬಿಟ್ಲು ಮಾಡಿ ಮಾಡಿ ಸಾಕ ಈ ಮುದುಕಿ ಪದ್ಧತಿ ಅಂತಾದತಿ ಬಂದವರಿಗೆ ಕೂಡ್ರಿ ಊಟ ಮಾಡಿ ಹೋಗ್ರಿ ಇದೇ ಅಂತಾಳಲ್ಲ ಮಾಡಿ ನನಗ ಸಾಕಾಯ್ತು ಊರಾಗ ಎಂದಿಂದವ್ರು ಸಹಾಯ ಆಗತ್ತಾರ ಎಂದ ಸತ್ತಾಳ ಹೂವ ನಮ್ಮ ಅತ್ತಿ ಎಂದ ಸತ್ತಾಳ ಅತ್ತಿ ಎಂದ ಸತ್ತಾಳ ಅಂದಿ ಎಂದ ನಮ್ಮ ಅತ್ತಿ ಎಂದ ಸತ್ತಾಳು ಅಂದ್ರೇನು ಮಾಡಿ ಸಾಕಾಯ್ತು ಅನಂದ ಐಶ್ವರಿ ಸಕಲ ಸಂಪತ್ತ ಪರಮಾತ್ಮ ಕೊಟ್ಟ ಮರ್ತಾನ ಸ್ವಸಿಯಲ್ಲಿ ದುರ್ಭಾವದ ಇರುವಂತ ಗುಣಗಳು ಹುಟ್ಟಿದು ತವರು ಮರಿಯರು ನೋಡ್ತೀಯ ಇಡೀ ತಲೆ ತುಂಬ ಒಳಗದ ಊರಾಗ ಅತ್ತಿ ಜಲಮ ಕೊಲ್ಲಿಸಬೇಕು ಪತಿ ಜಲಮ ಕೊಲ್ಲಿಸಬೇಕು ಇದ್ದಿದ್ದೆಲ್ಲ ಐಶ್ವರಿ ತಗೊಂಡು ನನ್ನ ತವರು ಮನೆ ಒಳಗನ ಸುಖವಾಗಿ ಇರಬೇಕು ಸುಖವಾಗಿ ಇರಬೇಕು ತಲೆ ತುಂಬ ಒಳಗದ ಅಮ್ಮ ತಾಯಂದಿರ ಮುದುಕಿಗೆ ವಿಶ್ವಾಮಿತ್ರ ಕಾಡದಂಗ ಕಾಡೇ ಕಾಡ್ತಾಳ ಪತಿಯಾದ ಹೊಲಕ್ಕೆ ಹೋಗಿದ್ದ ಮುಂಜಾನೆ ತನ್ನ ಉದ್ಯಕ್ಕ ಅತ್ತಮ್ಮ ಮನೆಯಾಗಿದ್ದಳು ಅತ್ತಿಯವರೇ ಊರು ಮುಂದಿನ ಹೊಲ ಪೀಕ್ ಭಾರಕ್ ಬಂದದ ಅಮ್ಮ ಹೊಲದ ಮುಂದೆ ಹೋಗಿ ಕೂಡತಾಯಿ ಊರಾನ ಜನರಂತಾರ ಪೀಕ್ ಭಾರಕ್ ಬಂದದ ಯಾರು ಹೊಲದ ಮುಂದೆ ಹೋಗುದಿಲ್ಲ ಏನಂತಾರ ಅಮ್ಮ ನೀನೇ ಹೊಲದ ಮುಂದೆ ಹೋಗಿ ಕೂಡೆ ಹೋಗು ಹೊಲ ಮುಂದೆ ಕೂಡು ಹೋಗುವ ನಾನ ಅಮ್ಮ ಇಲ್ಲಿ ಕೂಡುದೇನು ಅಲ್ಲಿ ಕೂಡ್ತೀನಿ ಬುತ್ತಿಯರ ಕಟ್ಟು ಮನೆಯೊಳಗಿನ ತಂಗಳ ಬಕ್ರಿ ಬುತ್ತಿ ಕಟ್ಟಿ ಕೊಟ್ಟಾಳ ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ತಾಯಿ ಬುತ್ತಿ ತಗೊಂಡು ಹೊಲಗೆ ನಡೆದಾಳಯ್ಯ ತಾಯಿ ಹೊಲಗೆ ನಡೆದಾಳಯ್ಯ ತಾಯಿ ಹೊಲಕ್ಕೆ ಬರು ಅಪ್ಪ ಹೊಲಕ್ಕೆ ಹೊಲಕ್ಕೆ ಬಂದಾಳ ಹೊಲದಲ್ಲಿ ಬಂದು ಶಿವ ಶಿವ ಶಿವ ಶಿವ ಎಂದು ಹಕ್ಕಿ ಕಾಕುವುದು ಕೂತಳು ಸೊಸಿಯಮ್ಮ ಏನು ಮಾಡಿದಳು ಆ ಸಮಯದೊಳಗೆ ತಾಯಿ ಹುಟ್ಟಿದ ಬಟ್ಟಿಯನ್ನು ಹರಕೊಂಡು ಹುಟ್ಟಿದ ಕುಬ್ಸವನ್ನು ಹರಕೊಂಡು ಕೈಕಾಲಿ ಕಟ್ಟಿಕೊಂಡು ರೋಗಾದಿಗಳು ಬಂದವರಗತೆ ಕೈಕಾಯಿ ಆ ನಮೂನಿ ನಾಟಕ ಮಾಡಿದಳು ಅದೇ ನಮೂನಿ ಗಡಬಡ ಗಡಬಡ ಉಳ್ಳಡು ಗಡಬಡ ಗಡಬಡ ಉಳ್ಳಡು ತಾಳ ಸಾಯಿ ತೀನೋ ಪ್ರಾಣನಾಥ ಸಾಯಿ ಬ್ಯಾಡ ನನ್ನ ಮಡದಿ ಏನ್ ಬೇಟಿ ಬೇಡ ಮಡದಿ ರಾಜ ಘಾಬರಿ ಆಗ್ಯಾನಯ್ಯ ಪತಿ ಘಾಬರಿ ಆಗ್ಯಾನೇ ಮಹಾರಾಣಿ ಹೊಲದಿಂದ ನಾನು ಮನೆಗೆ ಬರೋಣ ಈ ನಮ್ಮನಿ ಹೊರಳಾಡ್ತಿದ್ದಿ ನಿನಗೇನಾಗಿದೆ ಹೇಳು ಏನಾಗಿದೆ ಹೇಳು ಐದಿವ ಜನರು ನಮ್ಮಲ್ಲಿ ಸಾಕಷ್ಟು ಮಂದಿ ಅದಾರ ಮಾನ ಪಂಡಿತರನ್ನ ಕರ್ಕೊಂಡ್ ಬರಲೇನು ಪತಿದೇವ ನ ವಚನ ಕೊಡು ವಚನ ಕೊಟ್ಟಾಗ ಹೇಳ್ತೀನಿ ಅಲ್ಲಿವರೆಗೆ ಹೇಳುವುದಿಲ್ಲ ಏನ್ ಬೇಡ್ತಿ ಬೇಡ ಮಾಡದಿ ಅಂತಾಳ್ರಿ ವಚನ ಕೊಡು ಪತಿ ಅಂತಾಳ ಅಲ್ಲ ವಚನ ಅಂದ್ರೆ ಏನು ಸಾಕಷ್ಟು ದೇವರು ಕೊಟ್ಟ ಮರ್ತಾನ ಎಲ್ಲ ಯಾನು ನಿನ್ನ ಹೆಸರಲೇನು ಮಾಡ್ತೀನಿ ಆದ್ರೆ ನೀ ಸಾಯ್ಬೇಡ ಬೇಕಾದ ವಚನ ಕೊಡು ಬೇಡ ಆದ್ರೆ ನಿನ್ನ ತೊಡಿತಾ ನಿನ್ನ ತೊಡಿ ಮೇಲೆ ಪ್ರಾಣ ಕೊಡ್ತೀನಿ ಅಂತಾಳ ದೇವಾ ಸ್ತ್ರೀಯಳ ಹೊರಳಾಡುವಾಗ ಅಪ್ಪ ಗದ ಗದ ಗದ ನಡಗಲಿಕ್ಕೆತ್ತಿದ ಮಹಾರಾಣಿ ಸಾಯ್ಬೇಡ ಏನ್ ಬೇಡ್ತಿ ಬೇಡ ಅಂತೇಳಿ ವಚನ ಕೊಟ್ಟಾನೆ ವಚನ ಕೊಡು ಕಾಲಕ್ಕೆ ಏನ್ ತಿಂತಾಳ್ರಿ ಪತಿಯೇ ವಚನ ಕೊಟ್ಟಿರಿ ವಚನ ಭ್ರಷ್ಟ ಆಗಬೇಡ ಹೇಳ್ತೀನಿ ಕೇಳು ನಾನು 3 ತಿಂಗಳ ಗರ್ಭಿಣಿ ಅದೀನಿ ನಿಮ್ಮ ತಾಯಿ ಒಡ್ಡಿಯನ್ನು ಜೀಳಿ ಒಡ್ಡಿ ಒಳಗಿನ ಕರಳ ತಂದು ಕೊಟ್ರಿ ಉಳಿತೇನೆ. ಕರಳ ತಂದ ಕೊಡದಿಯಾಗಿದ್ರೆ ನಾ ಪ್ರಾಣ ಬಿಡತೇನ. ನಾನು ಪ್ರಾಣ ಬಿಡ್ತೀನಿ ಮಹಾರಾಣಿ. ಹಡದ ತಾಯಿನ ಹ್ಯಾಂಗ ಜನ್ಮ ಕೊಲ್ಲಬೇಕು? ಪತ್ತಿ ಸಲವಿ ನನ್ನ ರಕ್ಷಣೆ ಮಾಡಿದ ತಾಯಿನ ಜನ್ಮ ಹ್ಯಾಂಗ ಕೊಲ್ಲಲಿ? ನೋಡು ಜಗತ್ತಿನಲ್ಲಿ ಎಲ್ಲ ವಸ್ತು ಸಿಗ್ತೈತಿ. ತಾಯಿ ತಂದಿ ಎನ್ನುವಂತ ಎರಡು ವಸ್ತು ಬಿಟ್ಟು ಯಾವ ವಸ್ತು ಸಿಗ್ತಾವ? ಅವು ಎರಡು ವಸ್ತುನೇ ಸಿಗುದಿಲ್ಲ. ಅಲ್ಲ ಜಗತ್ತಿನೊಳಗೆ ದೇವರನ್ನುವಂತಹದ ಒಂದು ತಾಯಿ ಅಂತಾಗಿನ ಕೊಲ್ಲಂತೀಯಲ್ಲ. ನಾನು ಬೇಕಾದ್ತು ನೀ ಕೊಲ್ಲು, ನಾ ಬೇಡಾದ್ರೆ ತೊಡಿತಾ ತೊಡಿ ಮೇಲೆ ಪ್ರಾಣ ಕೊಡದಿ ಹೇಳು ಮಹಾರಾಣಿ. ಸಾಯ್ಬಿಡ ಸಾಯ್ಬಿಡ. ಹೆಣ್ಣು ಮಾಯಿ ಗಂಡು ನಾಯಿ. ಹೆಣ್ಣು ಹೊರಳಾಡಕತ್ರ ಮನಿಯಾಗ ಅಪ್ಪನ ಕಾಲ ಗದಗದನ್ನ ನಡಗುತ್ತಾವ್, ಕೋಳಿ ಕಾಲು ಆದಂಗ ಹೋಗ್ತಾವ. ಅದಕ್ಕೆ ಹಡದ ತಾಯಿ ಅಂತಾರ್ರಿ. ಹಣದ ತಾಯಿ ಅಂತಳು ಯಾಕೆ ಕೊಲ್ಲದಂತ ಹೇಳಿ ತಾಯಿನ ವಧ ಮಾಡಿ ಬರ್ತೀನಿ ಅಂತ ನಮ್ಮ ಮಗ. ಹಣದ ತಾಯಿನ ಕೊಂದು ಬರುತ್ತಾನ, ನೀ ಪ್ರಾಣ ಕೊಡಬೇಡ. ಹಣದ ತಾಯಿನ ಕೊಂದು ಬರುವರಿಗೆ